ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ರಸ್ತೆಮಕುಂಟೆ ಗ್ರಾಮದ ರೈತ ಮಹಿಳೆಯರಾದ ಶ್ರೀಮತಿ ರತ್ನಮ್ಮ ಹಾಗೂ ಕವಿತಾ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಮಾತಾಡ್ತಾ ಇದೀವಿ. ಈ ಒಂದು ಕೃಷಿ ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ರಸ್ತೆ ಮಾಕುಂಟೆ ಗ್ರಾಮದ ರೈತ ಮಹಿಳೆಯರಾದಂತಹ ಶ್ರೀಮತಿ ರತ್ನಮ್ಮ ಹಾಗೂ ಕವಿತಾ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ರತ್ನಮ್ಮ ಹಾಗೂ ಕವಿತಾ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಈಗ ಮೊದಲೇದಾಗಿ ನಾನು ಮಾತಾಡಿಸ್ತಾ ಇದ್ದೀನಿ ರತ್ನಮ್ಮ ಅವರೇ, ಈ ಒಂದು ಬಾಲ್ಯ ಜೀವನ ಹೇಗೆ ಕಳೆದ್ರೆ ನೀವು? ಸಾನ ಮೊದ್ಲಿಂದಲೂ ಕಷ್ಟದಾರಿಗಳೇ ನಾವು, ಆದ್ರೂ ಮತ್ತೆ ಮದುವೆ ಮಾಡಿದ್ರ ಗಂಡ ಮನೆ ಬಂದ್ರು ಕಷ್ಟನೇ ಕೃಷಿದ್ರಾಗೆ. ಈಗ ಎಷ್ಟನೇ ವಯಸ್ಸಿನಿಂದ ನೀವು ಕೃಷಿ ಬದುಕು ಮಾಡ್ತಾ ಬಂದ್ರೆ? ಸರ್, ನಾವು 12-13 ವರ್ಷದಿಂದಲೂ ಕೃಷಿ ಇದ್ರಾಗ ಮಾಡ್ಕೊಂತ ಬಂದ್ರದ್ ನಾವು. ಈಗ ಚಿಕ್ಕ ವಯಸ್ಸಿನಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ಲಿಲ್ವ? ಸರ್, ಅಷ್ಟೇ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಿದ್ದೆ ಸರ್. ಅವಾಗ ವಿದ್ಯೆ ಕಮ್ಮಿ ಅಲ್ಲ, ಬಡತನ, ಓದ್ಸಕ್ ಆಗ್ಲಿಲ್ಲ ನಮ್ ತಂದೆ ಕೈಲಿ. 6ನೇ ಕ್ಲಾಸ್ ಓದ್ಸಿದ್ರು ಅಲ್ಲಿಗೆ ಬಿಟ್ಟಿವಿ. ಅಲ್ಲಿಂದಲೂ ಮನೆ ಕೆಲಸ ಹತ್ತಿ ಬಿಡಿಸೋದು, ಹೊಲದಾಗೆಲ್ಲ ಕೆಲಸ ಮಾಡ್ತಿದ್ವಿ. ಈಗ ಮದುವೆ ಮಾಡಿಕೊಟ್ಟಿಂದ ಇಲ್ಲಿ ಗಂಡ ಮನೆಗೆ ಕಷ್ಟ ಸರ್. ನಮ್ಮ ಯಜಮಾನ್ರು ಒಬ್ಬರಿಗೆ ಹೊಲದ ಮನೆ ಕೆಲಸಕ್ಕೆ ಎಲ್ಲದಕ್ಕೂ ಹಿಂದೆ ಹೋಗ್ಲೇಬೇಕು ಸರ್. ಮಾಡ್ಲೇಬೇಕು ಹೊಲದ ಮನೆ ಕೆಲಸನ, ಕಾಳೆ ಕಾಸಿಗೆ ಎಲ್ಲದೂ ಮಾಡ್ಲೇಬೇಕು. ನಾವು ದನ ಕಟ್ಕೊಂಡಿದ್ವಿ, ದನಿಂದ ಸೇಕರಿ ಎಲ್ಲದೂ ಮಾಡಿದ್ವಿ ಸರ್ ಇಲ್ಲಿ. ಈಗ ನಿಮ್ ಕಾಲದಲ್ಲಿ ಅಂದ್ರೆ ಅಲ್ಪ ಸ್ವಲ್ಪ ಒಂದು ವಿದ್ಯಾಭ್ಯಾಸ ಅಂದ್ರೆ SSLC PUC ಮಾಡ್ಕೊಂಡಿದ್ರೆ ನಿಮ್ಗೆ ಅವತ್ತೆಲ್ಲ ಸರ್ಕಾರಿ ನೌಕರಿ ಸಿಗ್ತಾ ಇತ್ತು? ಈಗ ಸಿಗ್ತಿತ್ತು ಸರ್, ಅಷ್ಟಕ್ಕಂದು ಇಲ್ಲ ಸರ್. ಅವಾಗಿನ ಕಾಲ ಬಡತನ ಕಾಲ, ಓದ್ಸಕ್ ಆಗ್ಲಿಲ್ಲ ನಮ್ಮ ಅಪ್ಪರ ಕೈಲಿ. ಇವತ್ತು ಏನನ್ಸುತ್ತೆ ನಿಮಗೆ, ನಾವು ಓದ್ಲಿಲ್ಲ ನಮ್ಮ ಮಕ್ಕಳನ್ನಾದ್ರೂ ಓದಿಸ್ಬೇಕಂತ ಅನಿಸ್ತಾ ನಿಮಗೆ? ಸರ್, ಈಗಲೂ ನಮ್ಮ ಮಕ್ಕಳು ಆಗಿದೆ ಸರ್, ಟೀಚರ್ಗಳಿಬ್ರು. ನಾನು ಓದಿಲ್ಲ ಅಂತ ನನ್ನ ಮಕ್ಕಳನ್ನೇ ದಡ್ರ ಮಾಡಿಲ್ಲ, ನಾನು ಓದ್ಸಿದ್ದೀನಿ, ಟೀಚರ್ಗಳು ಆಗಿದ್ದಾರೆ ಅವರಿಬ್ರಿಗೆ. ಈಗ ನನ್ನ ಮಗ ಮಾತ್ರ BA ಮಾಡಿ ವ್ಯವಸಾಯ ಕೃಷಿ ಮಾಡ್ತಾನೆ ನೋಡ್. ಈಗ ನಿಮ್ ಕಾಲದಲ್ಲಿ ಹೆಚ್ಚಾಗಿ ಯಾವ್ಯಾವ ಬೆಳೆಗಳನ್ನ ಬೆಳಿತಾ ಇದ್ರೆ ಅವತ್ತು? ಸರ್, ಅವಾಗ ನವಣೆ, ರಾಗಿ ಅದನ್ನ ಬೆಳೆದಿದ್ವಿ. ಈಗ ಇತ್ತೀಚೆಗೆ 7-8 ವರ್ಷದಿಂದ ಮೆಕ್ಕೆಜೋಳ, ಹತ್ತಿ ಮತ್ತೆ ನೀರುಳ್ಳಿ ಹಾಕ್ತಿದ್ವಿ, ಸೂರ್ಯಕಾಂತಿ ಅಂತ ಹಾಕ್ತಿದ್ರ ಅವಾಗ, ಅಷ್ಟೊಂದೆಲ್ಲ ಮಾಡೋರು. ಈಗ ಸಿರಿಧಾನ್ಯಗಳನ್ನ ಜಾಸ್ತಿ ಬೆಳಿತಾ ಇದ್ವಿ ಅಂತ ಹೇಳಿದ್ರ, ರಾಗಿ ನವಣೆ ಅಂತ ಹೇಳಿ, ಯಾಕೆ ಅವತ್ತಿನ ಕಾಲದಲ್ಲಿ ಬೆಳಿತಾ ಇದ್ರಲ್ಲ, ಇವತ್ ಯಾಕೆ ಬಿಟ್ರಿ ನೀವು? ಸರಿಯಾದ ರೇಟ್ ಸಿಗಲ್ಲ ಸರ್, ನವಣಿಗೆ ರೇಟ್ ಸಿಗಲ್ಲ, ರಾಗಿಗೂ ರೇಟ್ ಕಮ್ಮಿ, ಇಳುವರಿನೂ ಕಮ್ಮಿ ಬರ್ತದ. ಈಗ ರಾಗಿ ಖರ್ಚು ಜಾಸ್ತಿ ಸರ್, 1 ಎಕರೆಗೆ 7,000 ರೂಪಾಯಿ 8,000 ರೂಪಾಯಿ ರಾಗಿ ಕೊಯ್ಯಕ್ಕೆ ಸರ್, ಏನ್ ಉಳಿತೈತೆ ಅದ್ರಾಗೆ? ಅದ್ರ ಹೆಚ್ಚಿಗೆ ಅದನ್ನ ಬಿಟ್ಟದಾರೆ, ಈಗ ಬರೀ ಮೆಕ್ಕೆಜೋಳ ಹಾಕ್ತದೀವಿ ನೋಡ್ ಸರ್. ಈಗೆಲ್ಲ ಮತ್ತೆ ನಿಮಗೆ ಊಟಕ್ಕೆ ಬೇಕಪ್ಪ, ಈಗ ಬರೀ ಮೆಕ್ಕೆಜೋಳನೇ ಅವನ್ನೇನು ಊಟ ಮಾಡಲ್ಲ, ಈಗ ಊಟಕ್ಕೆ ಬೇಕಾದಂತ ಬೆಳೆಗಳನ್ನ ಏನ್ ಬೆಳ್ಕೊಳ್ತೀರ? ಸ್ವಲ್ಪ ಹಾಕಿಂತೀವಿ ಸರ್, ಒಂದು 1/2 ಎಕರೆ ಕಾಲು ಎಕರೆ ಹಾಕ್ಯಂತಿದೀವಿ, ಊಟಕ್ಕೆ ರಾಗಿ ಹಂಗೆ ಇಟ್ಕೊಂತೀವಿ. ರತ್ನಮ್ಮ ಅವ್ರ, ಎಷ್ಟು ಎಕರೆ ನಿಮಗೆ ಕೃಷಿ ಜಮೀನು ಐತಿ? ನನಗೆ 4.5 ಎಕರೆ. ಈಗ ಏನಾದ್ರೂ ನೀರಾವರಿ ಮಾಡಿದ್ರೆ? ನೀರ್ ಮಾಡಿದ್ವಿ ಸರ್, ನೀರ್ ಕಮ್ಮಿ ಐತೆ, ನೀರ್ ಹೊಡೆಯೋದಲ್ ಜಾಸ್ತಿನ, ನೀರ್ ಕಮ್ಮಿ ಇರೋದೇ ನಮಗೆ ಪ್ರಾಬ್ಲಮ್. ನೀರ್ ಇಲ್ಲದೆ ಬೆಂಗಾಡ್ಸ ಇದು, ನಾವು ಏನಾರು ಮಾಡೋಣ ಅಂದ್ರೆ ಅದು ನೀರಿಂದು ಬರವರ್ಸೆ ಇಲ್ಲ ನಮಗೆ. ಈಗ ನೀರು ನಿಮಗೆ ಚೆನ್ನಾಗಿ ಸಿಕ್ಕಿದ್ರೆ ಏನ್ ಬೆಳಿಬೇಕಂತ ಇತ್ತು ನಿಮಗೆ? ಸರ್, ನಾವ್ ಏನಾದ್ರೂ ಅಡಕೆ ಪಡಕೆ ಕುಂದ್ರಸನ ಅಂತ ಮಾಡಿದ್ವಿ. ನೀರಿನ ಸಪ್ಲೈ ಇಲ್ಲ ಸರ್ ನಮಗೆ, ನಮ್ಮ ಹೊಲಗೊಳಗೆ ನೀರು ಕಡಿಮೆ. ಈಗ ಕಡಿಮೆ ನೀರಿನಲ್ಲಿ ಈಗ ತರಕಾರಿಗಳನ್ನ, ರೇಷ್ಮೆ ಇಂತವೆಲ್ಲ ಬೆಳಿಬೋದಲ್ಲ ಸರ್? ಏನು ಬೆಳಿತಿ ಸರ್, ಇದ್ದಿ ಒಂದ್ 1/2 ಎಕರೆ ಮುಳುಗಾಯಿ ಅಂತ ಹಾಕಿದ್ವಿ, ಅವು ಕ್ರೇಟೇ ಸಿಗ್ಲಿಲ್ಲ ಸತ್, ಎಲ್ಲ ದನಿ ಕಿತ್ತಾಕಿದ್ವಿ. ಏನು ಮಾಡ್ತೀವಿ ಸರ್ ಅಂತದ್ರಾಗ ಏನು 1 ರೂಪಾಯಿನೂ ನಾವು ಕಾಣ್ಲಿಲ್ಲ ಮುಳುಗಾಯಿ ತರಕಾರಿ. ಲಾಕ್ಡೌನ್ ಆಗ್ಬಿಡ್ತಾ ಒಂದ್ ರೂಪಾಯಿ ಹೊರಗಡೆ ಹೋಗೋ ಶಕ್ತಿ ಆಗ್ಲಿಲ್ಲ, ತರ್ಲೇ ಇಲ್ಲ, ನಾವ್ ಒಂದ್ ರೂಪಾಯಿನೂ ತರ್ಲಿಲ್ಲ. ಅಂದ್ರೆ ಎಲ್ಲೇ ಒಂದ್ ಕಡೆ ನಿಮಗೆ ಸಾಕಷ್ಟು ಬೆಳಿತೀರಾ ಅಂದ್ರೆ ಸಕಲ್ ತಕ್ಕಂತೆ ರೇಟ್ ಸಿಗ್ತಾ ಇದೆ? ರೇಟ್ ಸಿಗ್ತಾ ಇಲ್ಲ ಸರ್, ಸಾಲೊಂದಿಗೆ ಆಗ್ತೀವಿ ನೋಡಿ ನಾವು ಮಾಡಿಸಿ, ರೈತರು ಕೃಷಿ ಮಾಡಿಸಿ ಬರೀ ಸಾಲ ಉತ್ಪನ್ನದ ಹಾಕತ್ ನೋಡ್ರಿ ಸರ್. ಕೃಷಿ ಜೊತೆಗೆ ಏನಾದ್ರೂ ಹೈನುಗಾರಿಕೆನ ಮಾಡಿದ್ರ? ಅವಸು ಅದಾವ ಸರ್, ಮನೆಗೆ ಸ್ವಲ್ಪ ಅದಾವ. ಈಗ ಎಷ್ಟು ಸಾಕಾಣಿಕೆ ಮಾಡಿದ್ರ? ನಾವು ಎಮ್ಮೆ ಬಾಳ ಸಾಕಿದ್ವಿ ಸರ್, ಈಗ ಎಮ್ಮೆ ನೆಲ ತೆಗೆದು ಆಕಳ ಮಾಡಿಕೆ ಅಂದಿದ್ವಿ, ಒಂದ್ ಎರಡು ಮೂರ ಆಕಳದ. ಈಗ ನಿಮ್ ಕಾಲದಲ್ಲಿ ಎಮ್ಮೆ ಹೆಚ್ಚಿಗೆ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರ, ಅಂದ್ರೆ ಇವತ್ ಯಾಕೆ ನೀವು ಎಮ್ಮೆಗಳನ್ನೆಲ್ಲ ತೆಗೆದು ಹಸು ಸಾಕಾಣಿಕೆ ಮಾಡಿದ್ರ? ಏನ್ ಮಾಡ್ತೀವಿ ಸರ್, ಮೇವು ಎಲ್ಲ ನೀರಿಂದು ಬರ ಆತ, ಅವಾಗ ದನ ಕರ ಜಾಸ್ತಿ ಇದ್ರೆ ಭಾರಿ ಕೆಲಸ ಆತ, ಆಗ ಎಮ್ಮೆ ಮಾರಿ ಒಂದ್ ಎರಡು ಹಸು ಇಟ್ಕೊಂತಾರ. ಅಂದ್ರೆ ಹೆಚ್ಚು ನಿಮಗೆ ಆದಾಯ ಬರೋದು ಎಮ್ಮೆಗಳಿಂದ ಬರುತ್ತಾ ಏನ್ ಹಸುಗಳಿಂದ ಬರುತ್ತ? ಎಮ್ಮೆದು ಬೆಣ್ಣೆ ಹಾಲು ಚೆನ್ನಾಗೇ ಇತ್ತು, ಈಗ ಹಸುವಿಂದ ಡೈರಿಗೆ ಹಾಕ್ತಾರ ಹಾಲು. ಈಗ ಎಮ್ಮೆಯಿಂದ ಅಂತಂದ್ರೆ ಈಗ ಮೊಸರು ಮಾರಾಟ ಮಾಡ್ತಿದ್ರಿ, ಹಾಲು ಮಾರಾಟ ಮಾಡ್ತಾ ಇದ್ರಿ, ಬೆಣ್ಣೆ ಮಾರಾಟ ಮಾಡ್ತಾ ಇದ್ರಿ, ತುಪ್ಪನು ಮಾರಾಟ ಮಾಡ್ತಾ ಇದ್ರಿ, ಈ ಬೇಸಿಗೆ ಬಂತಂದ್ರೆ ಮಜ್ಜಿಗೆ ಮಾರಾಟ ಮಾಡಬಹುದು? ಇಲ್ಲ, ಮಜ್ಜಿಗೆ ಮಾರದೇನು, ಬೆಣ್ಣೆ ಚೆನ್ನಾಗಿ ಮಾಡ್ತಿದ್ವಿ ಸರ್, ಮೊಸರು ಬೆಣ್ಣೆ ವ್ಯಾಪಾರ ಮಾಡ್ತಿದ್ವಿ. ಈಗ ಯಾವೇ ಇಲ್ಲ, ಎಮ್ಮೆಗಳು ಬರೀ ಸೊಲ್ಟಿವು ಡೈರಿಗೆ ಹಾಕ್ತಾರ. ಅಂದ್ರೆ ಅವತ್ತಿನ ಕಾಲದಲ್ಲಿ ಸಾಕಷ್ಟು ಎಮ್ಮೆ ಸಾಕಾಣಿಕೆ ಮಾಡಿದ್ರಲ್ಲ, ನಿಮಗೊಂದ್ ಕೆಲಸ ಅಂತ ಹೇಳಿ ಇತ್ತಲ್ವಾ? ಏ, ನಮಗ್ ಪೂರ್ತಿ ಫುಲ್ ಕೆಲಸ ಸರ್, ಮಸ್ತ್ ಕೆಲಸ ಮಾಡಿದ್ವಿ ದನಿ ಎಮ್ಮೆ ಕಾಲಕ್ಕೆ. ಈಗ ನೀವೇನು ಈಗ ಎಚ್ಎಫ್ ಜರ್ಸಿ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರು ಹಾಲಿನ ಗುಣಮಟ್ಟ ಈಗ ಎಮ್ಮೆ ಹಾಲು ಅಷ್ಟು ಬರಲ್ಲ? ಬರಲ್ಲ ಸಾ, ಏನ್ ನಾವು ಎಷ್ಟೇ ಜಾಸ್ತಿ ಕರಿತ ಅಂದ್ರು ಎಮ್ಮೆ ಬರೀ ಎರಡ್ ಲೀಟರ್ ಮೂರ್ ಲೀಟರ್ ಕರೆದ್ರು ಅದ್ರಾಗ ಬೆಣ್ಣೆಗಳು ಚೆನ್ನಾಗಿ ಬರೋದು, ಇದ್ರಾಗ ಈ ಬೆಣ್ಣೆ ಬರಲ್ಲ. ಈಗ ಅವತ್ತೆಲ್ಲ ಬೆಣ್ಣೆ ಮಾರಾಟ ಮಾಡ್ತಾ ಇದ್ರಿ ಅಂದ್ರೆ ರೇಟ್ ಕಡಿಮೆ ಇತ್ತು? ಕಡಿಮೆ ಇತ್ತು ಸರ್, ಬರೀ 150 ರೂಪಾಯಿ 200 ರೂಪಾಯಿ ಕೆಜಿ, ಅವಾಗ 100 ರೂಪಾಯಿ ಕೆಜಿ ಸತ್ಗೆ ಕೊಟ್ಟಿದ್ ನಾನು ಬೆಣ್ಣೆ. ಅಂದ್ರೆ ಈಗೆಲ್ಲ ಸಾಕಷ್ಟು ರೇಟ್ ಇದೆ ಬೆಣ್ಣೆ. ಬೆಣ್ಣೆ 500 ರೂಪಾಯಿ ಕೆಜಿ ಅಲ್ಲ ಸರ್, ಈಗ ಐತಿ ಬೆಣ್ಣೆ. ಅದು ಎಮ್ಮೆಗಳನ್ನೆಲ್ಲ ಕಳೆದ್ ಬಿಟ್ಟಿವಿ ಅಲ್ಲ, ಏನ್ ಮಾಡ್ತೀವಿ? ಈಗೆಲ್ಲ ಎಮ್ಮೆ ಆಡ್ಸ್ಕೊಂಡ್ ಬರೋದು, ಎಮ್ಮೆ ಹಾಲ್ ಕರಿಯೋದು ಎಲ್ಲ ನೀವೆಲ್ಲ ನಿಭಾಯಿಸ್ಕೊಂಡು? ಮೇಸೆ ತರೋದು, ಸಗಣಿ ಹೊಡೆಯೋದು, ಎಮ್ಮೆ ಕರ್ಕೊಳೋದು, ಎಮ್ಮೆ ಮೈ ತೊಳೆಯೋದು ಎಲ್ಲ ನಾವೇ ಮಾಡ್ತಿದ್ವಿ. ಅಂದ್ರೆ ಇವತ್ತು ಏನನ್ಸುತ್ತೆ ನಿಮಗೆ, ಸಾಕಷ್ಟು ಎಲ್ಲ ಎಮ್ಮೆ ತೆಗೆದು ಹೊಸ ಮಾಡಿದ್ರಲ್ಲ ಡೇರಿಗೆ ಹಾಕ್ತಾರ ಸಾಲ? ಈಗ ಇದು ಊಟಕ್ಕೂ ಅಷ್ಟೊಂದು ರುಚಿ ಬರಲ್ಲ? ರುಚಿ ಬರಲ್ಲ ಸರ್, ಊಟಕ್ಕೆ ನಾವು ಜಾಸ್ತಿ ಕರಿ ತಗೊಂಡ್ರು ರುಚಿ ಬರಲ್ಲ. ಎರಡು ಹಸ ಅದಾವ ಈಗ? ಎರಡು ಹಸ, ಮೂರ್ ಅದ. ಈಗ ಮೂರ್ ಹಸ ಅಂತಂದ್ರೆ ಒಂದು ಟೈಮ್ಗೆ ಎಷ್ಟು ಹಾಲು ಕೊಡುತ್ತೆ? ಮೂರ್ ಹಸ ಅಂದ್ರೆ ಮೂರ್ ಹಸು ಕರೆಯಲ್ಲ, ಒಂದ್ ಗಬ್ಬ ಐತೆ, ಎರಡ್ ಕೊಡ್ತಾವ ಸರ್, ಒಂದ್ 70 ಕೊಡ್ತತಿ. ಈಗ ದಿನನಿತ್ಯ ಅಂತಂದ್ರೆ ಎಷ್ಟು ಲೀಟರ್ ಹಾಲ ಮಾರಾಟ ಮಾಡಿದ್ರೆ? ಈಗ ಬೆಳಿಗ್ಗೆ ಸಂಜೆ ಸೇರಿಕೊಂಡು ಬೆಳಿಗ್ಗೆ ಸಂಜೆ ಸೇರಿ ಒಂದ್ 10 ಲೀಟರ್ ಹಾಕತ್ತ ಸರ್. ಈಗ ನೀವು ಅದರಿಂದ ಏನು ಮೊಸರು ಮಜ್ಜಿಗೆ ಈ ಬೆಣ್ಣೆ ಈ ತರ ಮಾಡಲ್ಲ? ಇಲ್ಲ ಸರ್, ಬೆಣ್ಣೆ ಬೆಣ್ಣೆ ಬರಲ್ಲ, ಅದ್ರಾಗೆ ಬೆಣ್ಣೆ ಮಾಡಕ್ ಆಗಲ್ಲ, ಬರೋದು ಇಲ್ಲಿ ಬೆಣ್ಣೆ ಸಿಂಧಿ ಹಾಕ್ಲಲ್ಲ, ಬರಲ್ಲ ಬೆಣ್ಣೆ. ಅಂದ್ರೆ ಹಣ ಗಳಿಸಬಹುದು, ಅಂದ್ರೆ ಹೆಚ್ಚು ನಿಮಗೆ ಊಟಕ್ಕಂತ ರುಚಿಕಟ್ಟಾದ ಒಂದು ಹಾಲು ಇದೆಲ್ಲ ಸಿಗ್ತಾ ಇಲ್ಲ ನಿಮಗೆ? ಇಲ್ಲ, ಅಷ್ಟೇ ಬರಲ್ಲ, ರುಚಿಕಟ್ಟು ಬರಲ್ಲ, ಎಮ್ಮೆದ್ ಬಂದಂಗ್ ಬರಲ್ಲ ಸರ್. ಇದು ಈಗೆಲ್ಲ ಈ ಒಂದ್ ಹಸು ಸಾಕಾಣಿಕೆಗೆ ಜರ್ಸಿ ಆಗಿರ್ಬೋದು ಎಚ್ಎಫ್ ಆಗಿರ್ಬೋದು ಇವಕ್ಕೆ ಖರ್ಚು ಜಾಸ್ತಿ ಅಂತಾರೆ. ಜಾಸ್ತಿ ಸರ್ ಖರ್ಚು, ತಿಂಗಳಿಗೆ ಫುಡ್ 2 ಚೀಲ ಫುಡ್ ಹೋಗತ್ತ, ಅದು 1200 ರೂಪಾಯಿ ಆಗೈತಿ ಫುಡ್, 2500 ರೂಪಾಯಿ ಫುಡ್ ಹೋಗತ್ತೆ, ಇದ್ದು ದಿನ ಎಷ್ಟು ಉಳಿತೈತೆ ಸರ್? 5000 ಬಂದ್ರೆ. ಈಗ ಫುಡ್ ಕೊಡ್ಲಂಗ, ಈಗ ನೀವು ಮೆಕ್ಕೆಜೋಳ ರಾಗಿ ಇವನ್ನೆಲ್ಲ ಬೆಳಿತಿರಲ್ಲ, ಅದನ್ನೇ ಜೀನ್ಗೆ ಹಾಕ್ಸಿ ದಿನ ಎಷ್ಟಿಷ್ಟು ಅಂತ ಕೊಡ್ಬೋದಲ್ಲ? ಹಾಕ್ತಿವಿ ಸರ್, ಅವನ್ನು ಹಾಕ್ತಿವಿ. ಈ ಫುಡ್ ಹಾಕಿದ್ರೆ ಜಾಸ್ತಿ ಹಾಲು ಅಂತಾರ, ಫುಡ್ ನು ತರ್ತಾರೆ, ಮೆಕ್ಕೆಜೋಳ 4-5 ಚೀಲ ಮೆಕ್ಕೆಜೋಳ ತಕ್ಕಂತಾರೆ, ರಾಗಿ ಎಲ್ಲ ಹಾಕ್ತಿವಿ ಸರ್. ಈಗ ಮಳೆಗಾಲದಲ್ಲಿ ಸಾಕಷ್ಟು ಹಸಿಮೇವು ಸಿಗುತ್ತೆ, ಹಸಿಮೇವು ಕೊಟ್ಟರೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ, ಹಸಿ ಹುಲ್ಲಿಗೆ ಚೆನ್ನಾಗಿದೆ ಆಕತ್ತೆ. ಈಗ ಇಷ್ಟೊಂದು ನಿಮಗೆ ಕೃಷಿ ಕೆಲಸ ಇದ್ರು ಸಹ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ಕಟ್ಟಿಕೊಳ್ಬೇಕು ಅಂದ್ರೆ ರಚನೆ ಮಾಡ್ಬೇಕು ಅಂತ ಅದ್ರಲ್ಲಿ ಯಾಕೆ ಅನಿಸ್ತು ನಿಮಗೆ? ಇಲ್ಲ ಸರ್, ನಮ್ಗೆ ಅದ್ರದ್ದು ಬಹಳ ದಿನದಿಗೆ 20ನೇ ಇಸವಿಯಾಗಿಂದ ಮಾಡಿದೀವಿ ನಾವು ಸಂಘನ, ಬಹಳ ಚೆನ್ನಾಗಿ ನಡೀತೈತೆ. ಅದು ಏನಿಲ್ಲ ಅಂದ್ರು 14 ಜನ ಇದೀವಿ ನಾವು ಸಂಘದಾಗ, ಎಲ್ಲರೂ ಚೆನ್ನಾಗ ಕಟ್ತಾರೆ, ಎಲ್ಲರೂ ಚೆನ್ನಾಗಿ ನಡೆಸ್ತಾರೆ ಸಂಘನ. ಈಗ ಪ್ರಾರಂಭದಲ್ಲಿ ಯಾವ ರೀತಿ ನಿಮ್ಮ ಸಂಘ ಬೆಳಕಂತ ಬಂತು? ಬರೀ 10-10 ರೂಪಾಯಿ ಕಟ್ತಿದ್ವಿ ಸರ್ ಮೊದ್ಲು, ತಿರ್ಗಾ ಇನ್ನೋದಿಂದ 20-20 ರೂಪಾಯಿ ಕಟ್ಟಿದ್ವಿ, ತಿರ್ಗಾ 50 ರೂಪಾಯಿ ಕಟ್ಟಿದ್ವಿ, ಈಗ 100 ರೂಪಾಯಿ ವಾರ 100 ರೂಪಾಯಿ ಕಟ್ಕೊಂತ ಬರ್ತಾ ಇದೀವಿ, ಎಲ್ಲರೂ ಹಂಗ ಕಟ್ತಾ ಇದೀವಿ 100 ರೂಪಾಯಿ. ಈಗ 14 ಜನ ನಿಮ್ಮ ಸಂಘದಲ್ಲಿ ಸದಸ್ಯರಿದ್ದಾರೆ, ಈಗ ಸಂಘದ ಒಂದು ಕಾರ್ಯ ಚಟುವಟಿಕೆಗಳು ಯಾವ ರೀತಿ ನಡ್ಕೊಂಡು ಬರ್ತಾ ಇದಾವೆ? ಬಹಳ ಚೆನ್ನಾಗಿ ನಡ್ಕೊಂತ ಬರುತ್ತೆ, ಯಾರೂ ತೊಂದರೆ ಮಾಡಿಲ್ಲ. ಈಗ ವಾರಕ್ಕೊಮ್ಮೆ ಸಭೆ ಏನಾದ್ರೂ ಸೇರ್ತೀರಾ ನೀವು? ಸೇರ್ತೇವೆ ಸರ್, ಮೀಟಿಂಗ್ ಬಂದಾಗ ಮೀಟಿಂಗ್ ಕಲಿತೀವಿ. ಸಾಲನ ತಗೊಳ್ತೀರಾ ಸಂಘದಲ್ಲಿ? ತಗೊಂಡಿದ್ದೀವಿ ಸರ್, 2-3 ವರ್ಷ ತಗೊಂಡಿದ್ದೀವಿ, ಎಲ್ಲ ಕರೆಕ್ಟ್ ಆಗಿ ಕಟ್ಟಿದೀವಿ. ಈಗೇನ್ ಸಂಘದ ಲೋನ್ ತಗೊಂಡಲ್ಲ, ಉಳಿತಾಯ ದುಡ್ಡನ್ನೇ ಈಗ ಏನ ಕಷ್ಟ ಐತೆ ಅಂದವ್ರಿಗೆ ಅದನ್ನ ಬಿಡಿಸಿ ಮತ್ತೆ ಕೊಡ್ತಿದೀವಿ. ಈಗ 14 ಜನ ಸದಸ್ಯರಾದ್ರಲ್ಲ ನಿಮ್ಮ ಸಂಘದಲ್ಲಿ, ಎಲ್ಲರದ್ದು ಕೃಷಿ ಜಮೀನು ಇದೆಯಾ? ಹ್ಮ್, ಅದ ಸ್ವಲ್ಪ 1-2 ಎಕರೆ ಹಿಂಗ ಅದಾವೆ. ಈಗ ಮತ್ತೆ ಉಳಿತಾಯ ಹಣ ಕಟ್ಟಬೇಕಾದ್ರೆ ಈಗ ಸಾಲದ ಒಂದು ಮರುಪಾವತಿ ಮಾಡ್ಬೇಕಂದ್ರೆ ಎಲ್ಲರ ಯಾವ ರೀತಿ ದುಡಿತಾರೆ? ಅದರಲ್ಲಿ ದುಡಿತಾರೆ ಸರ್, ಕೂಲಿನೂ ಹೋಗ್ತದಾರೆ, ಕೂಲಿ ಜನನು ಹೋಗ್ತಾರ, ಕೂಲಿನೂ ಮಾಡ್ತಾರೆ. ಈಗೇನ್ ಸರ್, 200 ರೂಪಾಯಿ 250 ರೂಪಾಯಿ ಕೂಲಿ ಮಾಡ್ತಾರ, ಎಲ್ಲರೂ ಚೆನ್ನಾಗಿ ಕಟ್ತದ ಸಂಘ. ಕೃಷಿಯ ಉಳಿಲಪ್ಪ ಅಂತಂದ್ರೆ ಏನಾದ್ರೂ ಒಂದು ಕೂಲಿ ಆದ್ರೂ ಮಾಡಿ ನಾವು ಕಟ್ಟಬೇಕಾಗುತ್ತೆ ಅಂದ್ರೆ ಎಲ್ಲ ಒಂದ್ ಕಡೆ ಈ ಸಂಘಗಳು ಎಲ್ಲರಿಗೂ ಒಂದು ವೃತ್ತಿ ಅಂದ್ರೆ ಕೆಲಸ ಕೊಟ್ಟಂಗಾಗುತ್ತೆ. ಈಗ ಮನೆಯಲ್ಲಿ ನಾವು ಸುಮ್ಮನೆ ಇರಕ್ಕಾಗಲ್ಲ, ಈಗ ಸಂಘದಲ್ಲಿ ನಾವು ಸಾಲ ಕಟ್ಟಬೇಕಪ್ಪ, ಉಳಿತಾಯ ಕಟ್ಟಬೇಕಪ್ಪ, ಏನಾದ್ರೂ ಒಂದ್ ದುಡಿಬೇಕು ಅನ್ನೋದು ಒಂದು ಆಲೋಚನೆ ಬರುತ್ತೆ. ಸಂಘಕ್ಕೆ ನಾಳೆ ಭಾನುವಾರಲ್ಲ ಕಟ್ಟಬೇಕಲ್ಲ ದುಡ್ಡು ಜೋಡಿಸಿ ಅನ್ನೋದು ಎಲ್ಲರಿಗೂ ಉತ್ತರ. ಈಗ ನಿಮ್ ಸಂಘದಲ್ಲಿ ಈಗ ಪ್ರತಿನಿಧಿಗಳು ಈ ತರ ಮಾಡ್ಕೊಂಡಿದ್ರೆ ಸರ್? ನಾವು ನಮ್ಮ ಪ್ರತಿನಿಧಿಗಳು ಇಬ್ರು ಅದೇ 12 ಜನ ಸದಸ್ಯರು, ಇಬ್ರು ಪ್ರತಿನಿಧಿಗಳು, 14 ಜನ ಅದೇ ಸರ್. ಈಗ ಪ್ರತಿನಿಧಿಗಳ ಕೆಲಸ ಏನಂತ ಹೇಳ್ತೀರಾ ಇದರಲ್ಲಿ? ಬರೆಯೋದು ಎಲ್ಲ, ಇಂಥ ಡೇಟ್ಗೆ ಇಷ್ಟು ದುಡ್ಡು, ಇಂಥ ಇಂಥ ಬ್ಯಾಂಕಿಗೆ ಇಷ್ಟು ಇಷ್ಟನೇ ತಾರೀಕಿ ದುಡ್ಡು ಹೋಗೈತೆ, ನಾವ್ ಇಷ್ಟನೇ ತಾರೀಕಿಗೆ ಅವ್ರಿಗೆ ಬಿಡಿಸಿ ಮುಂದೆ ಕೊಟ್ಟಿದೀವಿ ಬೇರೆಯವರಿಗೆ ಸಲಹೆ ಅಂತ ಎಲ್ಲ ಬರೀತೀವಿ ಸರ್. ವಾರ ಉಳಿತಾಯ ಮಾಡ್ತಿರಲ್ಲ, ಈಗ 100 ರೂಪಾಯಿ ಉಳಿತಾಯ ಮಾಡ್ತೀವಿ ಅಂತ ಹೇಳಿದ್ರಿ, ಪ್ರಾರಂಭದಲ್ಲಿ 10 ರೂಪಾಯಿ 20 ರೂಪಾಯಿ ಇದ್ದದ್ದು ಇವತ್ತು 100 ರೂಪಾಯಿ ಬಂದಿದೆ ಅಂತ ಹೇಳಿದ್ರಿ, ಈಗ ಬ್ಯಾಂಕ್ ಕಟ್ಬೇಕಂತಂದ್ರೆ ಅಂದ್ರೆ ಎಲ್ಲಿ ಹೋಗಿ ಕಟ್ತೀರಾ ನೀವು? ಬಿದರ್ಕೇರ ಗ್ರಾಮೀಣ ಬ್ಯಾಂಕಿಗೆ ಹೋಗಿ ಕಟ್ತೀವಿ, ಅಲ್ಲೇ ಕಟ್ಟೋದು ಅದನ್ನ. ಈಗ 14 ಜನಕ್ಕೂ ಅದೆಲ್ಲ ಗೊತ್ತಿದೆಯಾ ಬ್ಯಾಂಕ್ ವ್ಯವಹಾರ ಮಾಡೋದು, ಈಗ ಚಲನ್ ತುಂಬೋದು ಇದೆಲ್ಲ? ತುಂಬತಾರೆ ಸರ್, ಎಲ್ಲರು ತುಂಬತಾರೆ, ಏನಾದ್ರಾಗ ಇಬ್ರು ಮಾತ್ರ ಸ್ವಲ್ಪ ದಡ್ಡರದಾರೆ, ಅವರು ದುಡ್ಡು ಮಾತ್ರ ಕರೆಕ್ಟ್ ಕಟ್ತಾರೆ. ನಾವೇ ಬ್ಯಾಂಕಿಗೆ ಹೋಗಿ ಬಿಡಿಸ್ಕೊಂಡ್ಬರ್ತೀವಿ ಸರ್ ಚೆಕ್ ಬರ್ದು. ಅಂದ್ರೆ ಸರ್ತಿ ಮಾಡ್ಕೊಂಡಿದ್ರ ಪ್ರತಿ ವಾರ ಒಬ್ಬೊಬ್ರು ನಾವು ಬ್ಯಾಂಕಿಗೆ ಹೋಗಿ ಹಣ ಕಟ್ಟಬೇಕು? ಹ್ಞೂ ಸರ್, ಅವ್ರ ಸರ್ತಿ ಬಂದಾಗ ಅವರೆಲ್ಲ ತಗೊಂಡೋಗಿ ಕಟ್ಟಿ ಬರ್ತಾರೆ. ಈಗ ಸಾಲ ತಗೊಂಡ್ತಾರಲ್ಲ, ಎಲ್ಲಾ ಸದಸ್ಯರು ಯಾವ್ಯಾವ ಉಪಯೋಗ ಮಾಡ್ಕೊಂಡಿದ್ದಾರೆ? ಒಬ್ರು ಮಗನ್ ಮದುವೆ ಮಾಡಿದ್ರು, ಇನ್ನೊಬ್ರು ಆಕಳ ತಗೊಂಡ್ರು, ಕೆಲವು ಜನ ಬಂಗಾರ ಮಾಡಿಸ್ಕೊಂಡ್ರು ತಗೊಂಡು ಮಕ್ಳಿಗೆ ಓದಿಗೆ, ಯಾರ್ಯಾರಿಗೆ ಏನೇನು ಬೇಕ ಕಷ್ಟ ಐತೆ ಅದಕ್ಕೆ ತಗೊಂಡು ಉಪಯೋಗ ಮಾಡ್ಕೊಂಡ್ರು. ಈ ಸಂಘ ಮಾಡ್ಕೊಂಡ್ಮೇಲೆ ನಿಮಗೆ ದುಡ್ಡಿನ ಒಂದು ಚಿಂತೆ ಏನಿರಲ್ಲ, ಯಾಕಂತಂದ್ರೆ ನಿಮ್ಗೆ ಸಾಲ ಬೇಕಂತಂದ್ರೆ ನಿಮ್ ಸಂಘದಲ್ಲಿ ಸಾಲ ತಗೊಳ್ತೀರಿ. ಈ ಸಂಘ ಕಟ್ಟೋದಕ್ಕಿಂತ ಮುಂಚೆ ನಿಮಗೆ ಹಣ ಬೇಕು ಅಂತಂದ್ರೆ ಯಾವ ರೀತಿ ಹೊಂದಿಸ್ತಾ ಇದ್ರೆ? ಅವಾಗೆಲ್ಲಿ ಇತ್ತು ಸಂಘ? ದುಡ್ಡಿಂದೇ ಪಟ್ಪಟ್ಲಿತ್ತು ಅವಾಗ, ಈಗ ದುಡ್ಡಿನ ಚಲಾವಣೆ ಐತಾ, ಬ್ಯಾಂಕಿಗೆ ಹೋಗೋದು ಬಿಡಿಸ್ಕೊಂಬರೋದು, ಈಗ ಕಟ್ತಾ ಉಳಿತಾಯ ದುಡ್ಡು ಇರ್ತತ್ತ, ಹೋಗಿ ಬಿಡಿಸ್ಕೊಂಡ್ ಬರೋದು, ಅವ್ರಿಗೆ ಕಷ್ಟ ಕೊಳಿ ಕೊಡೋದು. ಈಗ ಮೊದ್ಲೆಲ್ಲ ನಮ್ಗೆ ಹಣ ಬೇಕಪ್ಪ ಅಂತಂದ್ರೆ ಇದ್ದಂತ ಹೋಗಿ ನಾವು 3 ರೂಪಾಯಿ 4 ರೂಪಾಯಿ 5 ರೂಪಾಯಿ ಗಟ್ಟಲೆ ಬಡ್ಡಿ ತರಬೇಕಾಯ್ತು. 3 ರೂಪಾಯಿಯನ್ನು 4 ರೂಪಾಯಿಯನ್ನು ಬಡ್ಡಿ ಹೋಗಿ ಹೋಗಿ ಅವ್ರು ನಮ್ ಟೈಮ್ ಸರಿ ಕೊಡಂಗಿಲ್ಲ, ಹಂಗಾಗಿ ಎಡವಟ್ಟಾಗಿತ್ತ. ಈಗೇನ್ ಸಂಘಗಳಿಗೆ ದುಡ್ಡು ಬಿಡಿಸ್ಕೊಂಬಂದು ಏನೇ ಕಷ್ಟ ಬಂದ್ರು ಅರ್ಜೆಂಟ್ ಹೋಗಿ ಬ್ಯಾಂಕಿಗೆ ಹೋಗಿ ಬಿಡಿಸ್ಕೊಂಬಂದು ಅವ್ರಿಗೆ ತಗೊಂತೀವಿ ಸರ್. ಈಗ ಏನಾದ್ರೂ ನಿಮ್ ಸಂಘದಿಂದ ಬೇರೆ ಕಡೆ ಏನಾದ್ರು ಕೃಷಿ ಸಂಬಂಧಪಟ್ಟಂತೆ ಪ್ರವಾಸಗಳನ್ನ ಏನಾದ್ರು ಕರ್ಕೊಂಡೋಗಿ ರೈತರು ಬೆಳೆಯುವಂತದ್ದಾಗಿರ್ಬೋದು, ಒಂದು ಉಪಕಸಬುಗಳು ಮಾಡಂತದ್ದಾಗಿರ್ಬೋದು, ಇಂತ ತೋರಿಸಿದಾರ? ತೋರಿಸಿದ್ರು ಸರ್. ಒಟ್ಟಾರೆ ಇವತ್ತಿನ ದಿನದಲ್ಲಿ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಅಂದ್ರೆ ನಮಗೆ ಆರ್ಥಿಕವಾಗಿ ಹಿಂದುಳಿದಂತಹ ಒಂದು ಕುಟುಂಬಗಳಲ್ಲಿ ಈ ತರ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಇರೋದ್ರಿಂದ ಆರ್ಥಿಕವಾಗಿ ನಾವು ಮೇಲ್ ಬರಬಹುದು, ಸಬಲರಾಗಬಹುದು ಅಂತ ಹೇಳ್ತೀರಾ? ಹ್ಮ್ ಸರ್, ಬರ್ಬಹುದು, ಚೆನ್ನಾಗಿ ನಡ್ಕೊಂಡು ಹೋದ ಸಂಘನ ಬರ್ಬಹುದು ಸರ್. ಅದು 20 ವರ್ಷದ ಕಿಲೀ ನೀವು ಈ ಸಂಘ ಕಟ್ಟಿಕೊಂಡು ನಡೆಸ್ತಾ ಇದ್ರ? 2000 ಇಸ್ವಿಯಿಂದಲೂ ನಾವು ಸಂಘ ಮಾಡಿದೀವಿ ಸರ್, ಚೆನ್ನಾಗೇ ನಡೀತೈತೆ ಅಲ್ಲಿಂದಲೂ. ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಇದ್ರಲ್ಲಿ ಸಾಲ ತಗೊಂಡು ಏನೇನು ನೀವು ಅಭಿವೃದ್ಧಿ ಮಾಡಿಕೊಳ್ಬೇಕಂತ ಒಂದು ಪ್ಲಾನ್ ಇದೆ? ಅದಾಗಿ ಸಂಘದಿಂದ ಸಾಲ ಕೊಟ್ರೆ ಬೋರ್ ಹಾಕ್ಸ್ಬೇಕು ಅನ್ನೋದು ಮನಸ್ಸಿನಾಗೈತೆ ಸರ್. ಈಗ ಹಲವಾರು ಕೊಳವೆ ಬಾವಿ ಹಾಕ್ಸ್ಕೊಂಡು ಕೈ ಸುಟ್ಕೊಂಡಿದ್ರ, ನೀರ್ ಸಿಕ್ಕಿಲ್ಲ ಅಂತ ಹೇಳಿದ್ರ, ಮತ್ತೆ ಪದೇ ಪದೇ ಯಾಕೆ ನೀವು ಆ ತರ ಕೈ ಸುಟ್ಕೊಳ್ಕೊಂಡ್ರೆ ಏನ್ ಮಾಡ್ತೀವಿ ಸರ್, ಏನ್ ಬೆಳೆ ಹಾಕಕತ್ತೆ? ಈಗ ಮಳೆ ಬಂದ್ರೆ ಭೂಮಿಯಲ್ಲೇ ನೀರ್ ಸಿಗುತ್ತೆ, ಈಗ ಇದ್ದಂತ ನಿಮ್ಮ ಕೊಳವೆ ಬಾವಿ ಅಕ್ಕಪಕ್ಕ ಈ ಒಂದು ಚೆಕ್ ಡ್ಯಾಮ್ ಆಗ್ಲಿ, ಇಂಗು ಗುಂಡಿ ಆಗ್ಲಿ, ಈ ತರ ಮಾಡ್ಕೊಂಡು ಅವನ್ನೇ ಅಭಿವೃದ್ಧಿ ಮಾಡ್ಕೊಳ್ಬೋದಲ್ಲ. ಈಗ ಸಾಕಷ್ಟು ಮಳೆ ಬರುತ್ತೆ, ಒಂದೊಂದು ಟೈಮು ಬಿದ್ದಂತ ಮಳೆ ನೀರನ್ನೇ ಅಲ್ಲಿ ಶೇಖರಣೆ ಮಾಡಿ ಬೇರೆ ಕಡೆ ಹೋಗದಂತೆ ಒಂದು ವ್ಯವಸ್ಥೆ ಮಾಡ್ಕೊಳ್ಬೋದಲ್ಲ ನಿಮ್ಮ ಜಮೀನಿನಲ್ಲಿ? ಕಾಸಿದ್ರೆ ಮಾಡಕ್ ಸಹ ಕಾಸಲ್ಲದೇನ್ ಬರ ಕೈಲಿ ಮಾಡ್ತೀಯ? ಬಹಳ ತಂದ್ರಗಳು ಅದಾವ ಸರ್ ಕೃಷಿಯರಿಗೆ, ಬೆಳೆಗಳು ನೋಡಿದ್ರೆ ಹಿಂಗೆ ಬೆಳೆದು ಫಸಲಿಗೆ ಬೆಲೆ ಇಲ್ಲ, ಏನ್ ರೈತರು ನಾವು ಉದ್ದಾರ ಹೆಂಗಾಕತ್ತೆ? ಎಲ್ಲೇ ಒಂದ್ ಕಡೆ ನಿಮ್ಗೆ ಹೈನುಗಾರಿಕೆ ಕೈ ಹಿಡಿದಿದೆ ಅಂದ್ರೆ ತಪ್ಪಾಗ್ಲಾರ್ದಲ್ವ? ಹ್ಮ್ ಸರ್, ಹೈನುಗಾರಿಕೆ ಇದ್ದದ್ರ ಉತ್ತಮ. ಈಗ ನಿಮ್ಗೆ ಸಾಕಷ್ಟು ಆದಾಯನ ಬರುತ್ತೆ, ಈಗ ಹಾಲು ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರ, ಈಗ ನಿಮ್ಮೂರಲ್ಲೇ ಡೈರಿ ಇದೆಯಾ? ಹ್ಞೂ ಸರ್, ಡೈರಿ ಐತೆ ನಮ್ಮವ್ರಿಗೆ, ಇಲ್ಲೇ ಐತೆ. ಈಗ ಏನ್ ಒಂದ್ ಲೀಟರ್ಗೆ ರೇಟ್ ಹಾಕಿ ಕೊಡ್ತಾರಲ್ಲಿ? 22 ರೂಪಾಯಿ ರೇಟ್ ಹಾಕಿ ಕೊಡ್ತಾರೆ. ಸಾಕಷ್ಟು ಅದರಿಂದ ಅನುಕೂಲ ಆಗಿದೆ ನಿಮಗೆ? ಆಗೈತೆ ಸರ್, ಖರ್ಚಿಗೂ ವ್ಯರ್ಚಿಗೂ ಅಲ್ಲಿಗೆ ನಾರಕತ್ತದು, ಏನು ಉಳಿತದ ಅದ್ರಾಗೆ? ಇನ್ನೇನ್ ಬೆಳೆ ಚೆನ್ನಾಗಿದ್ರೆ ಹಿಂದಕ್ಕೆ ಹಾಕೋದು ಸರಿ, ಬೆಳೆ ಚೆನ್ನಾಗಲ್ಲದ್ದು ಏನ್ ಬರೀ ಹಾಲಿನಿಗೆ ಮಂತಾನ ಎಲ್ಲದ ಅದ್ರಾಗ ಹೋಗ್ಕಂದ್ರೆ. ಒಟ್ಟಾರೆ ರತ್ನಮ್ಮಾರ, ಈ ಕೃಷಿ ಬದುಕು ಏನನ್ಸುತ್ತೆ ನಿಮ್ಗೆ? ಕೃಷಿ ಜೊತೆಗೆ ಮತ್ತೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ಕಟ್ಕೊಂಡಿರಲ್ಲ, ಏನನ್ಸುತ್ತೆ ನಿಮ್ಗೆ ಜೀವನ? ಜೀವನ ನಡೀತದ ಸರ್, ಇದು ಏನು ಉಳಿತಾಯ ಇಲ್ಲ, ಅಷ್ಟೊಂದು ಉಳಿತಾಯ ಇಲ್ಲ, ಅಷ್ಟೊಂದು ಉಳಿತಾಯ ಇಲ್ಲ. ಈಗ ಕವಿತಾ ಅವ್ರನ್ನ ಮಾತನಾಡಿಸೋಣ. ಕವಿತಾ ಅವರೇ, ಈ ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ಬಾಲ್ಯದಲ್ಲೇ ಎಲ್ಲ ಈ ಒಂದು ಕೃಷಿ ಬದುಕಿನ ಅನುಭವ ಇತ್ತ? ಇತ್ತು, ತಂದೆ ತಾಯಿ ನಮ್ಮ ಅಣ್ಣ ಜೊತೆ ಮಾಡ್ಬೇಕಾರ ಹಿಂದೆ ಹೋಗ್ತಿದ್ದೆ, ಆದ್ರೆ ಹಿಂಗೆ ಇಷ್ಟೊಂದೇನ್ ಮಾಡಿರ್ಲಿಲ್ಲ, ಮಧ್ಯಾಹ್ನದ ಜೊತೆಗೆ ನಮ್ಮ ಅಣ್ಣ ಕೂಡ ಜಗಳಾಡಿ ಮನೆಗೆ ಬರ್ತಿದ್ದೆ ಆಗಲ್ಲ ಅಂತ. ಇಲ್ಲಿ ಮದ್ವೆ ಆದ್ಮೇಲೆ ಇನ್ನೇನು ಯಾರ ಕೂಡ ಜಗಳ ಆಡಕ್ ಆಗ್ಲಿಲ್ಲ, ಏನಿಲ್ಲ, ಒಂದ್ ಸ್ವಲ್ಪ ಭಾರ ಬಿತ್ತು, ಕಷ್ಟ ಏನನ್ನೋದು ಅರ್ಥ ಆಯ್ತು. ಈಗ 15 ವರ್ಷದಿಂದ ಈ ಹೈನುಗಾರಿಕೆ ಮಾಡಿ ಸಾಕಷ್ಟು ಚೆನ್ನಾಗಾಯ್ತು. ಈಗ ಬಾಲ್ಯದಲ್ಲಿ ನೀವೇನು ವಿದ್ಯಾಭ್ಯಾಸ ಮಾಡಿದ್ರಿ ಕವಿತಾ ಅವರೇ? 7ನೇ ತರಗತಿ ಮಾಡಿದ್ವಿ. ನಾವು ಬಾಳೆದಲ್ಲಿ ನಮ್ಮ ಅಪ್ಪ ಅಪ್ಪಾಜಿ ಇದೇ ಹೈನುಗಾರಿಕೆಗೆ ದಾನ ಕಟ್ಕೊಂಡು ಅವರು ಇವಾಗ ತೋಟ ಗೀಟ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಆದ್ರೆ ಸ್ವಲ್ಪ ಅನುಭವ ಇತ್ತು, ಇಷ್ಟೊಂದೇನು ನಾವು ಹೊಲಕ್ಕೋಗೇನು ಕೆಲಸ ಮಾಡಿರ್ಲಿಲ್ಲ, ದನ ಅದು ಮೇಸಕ್ಕೆ ಹೋಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಬಂದ್ಮೇಲೆ ಎಲ್ಲ ಮತ್ತೆ ಹೈನುಗಾರಿಕೆ ಬಗ್ಗೆ ಒಂದ್ ಸ್ವಲ್ಪ ಅನುಭವ ಆಯ್ತು. ಅಂದ್ರೆ ತವರ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೃಷಿ ಕೆಲಸಗಳನ್ನ ಮಾಡಿಲ್ಲ ಅಂತ ಹೇಳಿದ್ರ, ಅಂದ್ರೆ ನೀವು ಗಂಡನ ಮನೆಯಲ್ಲಿ ಬಂದ್ಮೇಲೆ ಅಂದ್ರೆ ಕೃಷಿ ಬದುಕು ಯಾವ ರೀತಿ ಕಲ್ತ್ಕೊಂಡ್ರೆ? ನಮ್ಮ ಮನೆಯವ್ರು ನೋಡ್ ನೋಡಿ ನಾವು ಕಲ್ತ್ಕೊಂಡ್ವಿ. ಅವ್ರು ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಅಂದ್ರು, ಆತರ ನಾವು ಒಂದ್ ಸ್ವಲ್ಪ ಬೇಗನೆ ಕಲ್ತ್ಕೊಂಡ್ವಿ ಅವ್ರು ನೋಡ್ ನೋಡಿ. ಅಂದ್ರೆ ಎಲ್ಲೇ ಒಂದ್ ಕಡೆ ಇವತ್ತು ನಿಮಗೆ ಕೃಷಿ ಬದುಕು ಸಾಕಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರಲ್ಲ, ಅಂದ್ರೆ ಇವತ್ ಏನಾದ್ರು ಅನ್ಸಿದ್ಯಾ ಓದ್ಕೊಂಡು ಯಾವ್ದಾದ್ರು ಒಂದ್ ಕೆಲ್ಸಕ್ಕೆ ಹೋಗಿದ್ರೆ ಉತ್ತಮ ಇತ್ತು ಅಂತ? ಇವಾಗ ಅನಿಸ್ತಾ ಇತ್ತು, ಓದಿ ನಾವು ಒಂದ್ ಕೆಲ್ಸದಲ್ಲಿ ಇದ್ರೆ ಇಷ್ಟೊಂದು ಕಷ್ಟ ಬರ್ತಿದ್ದಿಲ್ಲ, ಒಳ್ಳೆ ಜೀವನ ಸಿಗೋದು ಅಂತ ಇವಾಗ ಅನಿಸ್ತಾ ಐತಿ. ಈಗ ಹೈನುಗಾರಿಕೆ ಅಂತಂದ್ರೆ ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರಮ್ಮ? ಈಗ 5 ಇದಾವೆ. ಅವು ಬಹಳ ಚೆನ್ನಾಗಿ ನಮಗೆ ಒಂದ್ ಸ್ವಲ್ಪ ಅನುಕೂಲ ಮಾಡಿಕೊಟ್ಟ, ಮನಸ್ಸಿ ನೆಮ್ಮದಿ ಕೊಟ್ಟದವ್ ನೋಡಿ. ಹೊಲದಲ್ಲಿ ಬೆಳಗಿನಯ್ಯ ಬಗ್ಗೆ ಹಸು ಒಂದ್ ಸ್ವಲ್ಪ ಕೈ ಹಿಡಿದಿದೆ. ಈಗ ಹೈನುಗಾರಿಕೆ ಅಂತಂದ್ರೆ ಹಸು ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಅಂದ್ರೆ ಬೆಳಗಿಂದ ಸಂಜೆ ತನಕ ಅಲ್ಲಿ ಏನೇನ್ ಕೆಲಸಗಳು ಮಾಡ್ತೀರ ನೀವು? ನಾವು ಬೆಳಗ್ಗೆ ಎದ್ದ ತಕ್ಷಣ ಊಟ ಗೀಟ ಮುಗಿಸ್ಕೊಂಡು ಆಡ್ಸಕ್ ಹೋಗ್ತಿವ್ರಿ. ಆಡ್ಸಕ್ ಹೋಗಿ ಬಂದ್ ಮೇವು ಅದನ್ನ ನೋಡಿ ಮತ್ತೆ ಅವಕ್ಕೆ ಮೈ ತೊಳೆಯೋದು, ಬೆಳಗ್ಗೆ ಎದ್ದು ಮೈ ತೊಳೆದು ಫುಡ್ ಇಡೋದು, ಸಗಣಿ ತೆಗಿಯೋದು, ಪ್ರತಿ ಒಂದ್ ಕೆಲಸನು ಮಾಡ್ತೀವಿ. ಅದ್ರಲ್ಲಿ ಅಂದ್ರೆ ನಿಮ್ ಮನೆಯವ್ರ ಇಲ್ಲ ಅಂದ್ರೆ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ರ ಹೈನುಗಾರಿಕೆ ಬಗ್ಗೆ? ಹೈನುಗಾರಿಕೆ ಬಗ್ಗೆ ಹಸು ಬಗ್ಗೆ ಏನ್ರಿ, ಅವ್ರು ಇಲ್ಲಿದ್ರು ನಿಭಾಯಿಸ್ಕೊಂಡು ಹೋಗಿದೀವಿ ಇಲ್ಲಿವರೆಗೂ. ಅಂದ್ರೆ ಪ್ರತಿನಿತ್ಯ ಅಂದ್ರೆ ತಮ್ಮ ಜಮೀನ್ ಹತ್ರ ಹೋಗಿ ಮೇಯಿಸ್ಕೊಂಡು ಬರೋದು ಇದೆಲ್ಲ ಮಾಡ್ತಾ ಇದ್ರ? ದಿನ ಪ್ರತಿನಿತ್ಯ ಮೇಯಿಸ್ಕೊಂಡ್ ಬರ್ತೀವ್ರಿ ಈಗ ಅಲ್ಲಿ ಹೋಗಿ. ಈಗೆಲ್ಲ ಶುಚಿತ್ವ ಅಂತಂದ್ರೆ ಎಲ್ಲ ಹೈನುಗಾರಿಕೆಯಲ್ಲಿ ಅಂದ್ರೆ ಯಾವ ಹಸುಗಳನ್ನ ಯಾವ ರೀತಿ ಎಲ್ಲ ಶುಚಿತ್ವ ಮಾಡ್ಬೇಕಂತ ಹೇಳ್ತೀರ? ಫಸ್ಟ್ ಅಕ್ಕಿ ತೊಳಿಬೇಕು, ಅವಕ್ಕೆ ನೀಟನ್ಸ್ ದಿನ ಸ್ನಾನ ಮಾಡಿಸ್ಬೇಕು, ಅವಕ್ಕೆ ಔಷಧಿ ಹಚ್ಚೋದು, ಉನ್ನೆ ಬೀಳಿಲ್ದಂಗೆ ನೋಡ್ಕೊಳೋ ಒಂದು ಇದನ್ನ ನೋಡ್ಬೇಕು. ಕರೆಕ್ಟ್ ಕಂಪಲ್ಸರಿ ದಿನ ಸ್ನಾನ ಮಾಡಿಸೇ ಮಾಡಿಸ್ತೀವಿ. ಈಗ ಏನಾದ್ರೂ ನಾವು ಶುಚಿತ್ವ ಮಾಡಲಿಲ್ಲ ಅಂದ್ರಲ್ಲಿ ಏನೆಲ್ಲ ಸಮಸ್ಯೆಗಳು ಪರಿಣಾಮ ಬೀರುತ್ತೆ ಈ ಒಂದು ಹಸುಗಳ ಮೇಲೆ? ಹಸುಗಳ ಮೇಲೆ ಜ್ವರ ಬರ್ತವೆ, ಉಣ್ಣೆ ಹಾಕ್ತವೆ, ಅವು ಮತ್ ಮ್ಯಾಕ್ ಎದ್ದಾಳಲ್ಲ ಹಂಗಾಗಿ ಕೆಚಲುಬ ಬರುತ್ತೆ. ಒಂದು ಸೊಳ್ಳೆ ಕೂಡ ಜಾಸ್ತಿ ಕಡಿದು ಅಂದ್ರೆ ಮೈಯೆಲ್ಲ ದದ್ದಾಗ್ತವೆ, ಆ ತರ ಎಲ್ಲ ಅವಕ್ಕೆ ಇದಾಗಿ ಲಾಸ್ಟಿಗೆ ಅವು ಏರಿಕೆನೂ ಆಗಲ್ಲ. ಉಣ್ಣೆ ಬಿದ್ದು ಅಂದ್ರೆ ಒಂದು ವಾರ ಅನ್ನೋದಕ್ಕೆ ಆಕಳುಗಳು ಏನಂದ್ರೂ ಇಂಪು ಆಗಲ್ಲ. ಜೊತೆಗೆ ಹಾಲಿನ ಪ್ರಮಾಣ ಕಡಿಮೆ ಬರುತ್ತೆ, ಆದಾಯನೂ ಬರಲ್ಲ. ಆದಾಯನೂ ಬರಲ್ಲ ಸರ್. ಉಣ್ಣೆ ಅದು ಈ ತರ ಏನಾದ್ರು ಜ್ವರ ಬರಂಗೆ ಇದು ಇದ್ದು ಅಂದ್ರೆ ನಾ ಮಾಡ್ದಂಗೆ ಅವು ಕ್ಲೀನ್ ಎಷ್ಟು ಕ್ಲೀನ್ ಇರ್ತೀವಿ ಅಷ್ಟೇ ನಮಗೆ ಚೆನ್ನಾಗಿ ಹಾಲು ಕರೆಯೋದು, ನಮಗೆ ಸ್ವಚ್ಛತೆನೆ ಇರುತ್ತೆ, ಹಾಲು ಊಟ ಮಾಡಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗೆಲ್ಲ ನೀವು ಪ್ರತಿನಿತ್ಯ ಅಂದ್ರೆ ಆಹಾರ ಅಂತಂದ್ರೆ ಮೇವುಗಳು ಅಂದ್ರೆ ಯಾವ ರೀತಿಯಾದಂತ ಮೇವು ಕೊಡ್ತೀರಿ, ಜೊತೆಗೆ ಸೈಡ್ ತಿಂಡಿ ಅಂತ ಕೊಡ್ತಾರೆ, ಇದನ್ನೆಲ್ಲ ಯಾವ್ಯಾವ ರೀತಿಯಾದಂತ ಫುಡ್ ಅನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ? ಎಲ್ಲ ಮೆಕ್ಕೆಜೋಳ ಅದನ್ನು ಇಲ್ಲಿ ಇದ್ರೆ ಎಲ್ಲ ಒಂದ್ 5 ಕೆಜಿ ಲೆವೆಲ್ ಕೊಡ್ತೀವ್ರಿ ಸರ್ ಒಂದ್ ಆಕ್ಳಿನ. ಈ ಮೇವು ಅಂತಂದ್ರೆ ಹಸಿ ಮೇವು ಒಣ ಮೇವು ಇದನ್ನೆಲ್ಲ ಸಮ ಪ್ರಮಾಣದಲ್ಲಿ ಅಂತಂದ್ರೆ ಯಾವ ರೀತಿ ಕೊಡ್ಬೇಕಾಗುತ್ತೆ? ಒಂದ್ ಮೇವು ಹಸೆ ಮೇವ್ ಹಾಕ್ತೀನಿ ಸರ್, ಮೇಸ್ಕೊಂಬಂದು ಈಗ ಒಂದ್ ಮೇವು ಒಣ ಮೇವ್ ಹಾಕಿನಿ, ಮತ್ ಸಾಯಂಕಾಲ ಒಂದ್ ಮೇವು ಹಸೆ ಮೇವ್ ಹಾಕ್ತೀನಿ, ಆಮೇಲೆ ಮತ್ ಸಾಯಂಕಾಲ ಹಸೆ ಮೇವು ಬಾಳ ಇದ್ರೆ ಹಸೆ ಮೇವು ಕಂಟಿನ್ಯೂ ಮಾಡ್ತೀವಿ, ಎರಡೇ ಮೇವು ಒಣ ಮೇವು ಕೊಡೋದು. ಈಗ ಹಸೆ ಮೇವು ಕಮ್ಮಿ ಇರೋದ್ರಿಂದ ಒಂದೇ ಮೇವು ಹಸೆ ಮೇವು ಕೊಡ್ತೀನಿ, ಇನ್ ಮೂರು ಟೈಮ್ ಒಣ ಮೇವು ಕೊಡ್ತೀನಿ. ಈಗ ವರ್ಷದ ಎಲ್ಲಾ ಕಾಲದಲ್ಲಿ ನಿಮ್ಗೆ ಹಸಿ ಮೇವು ಸಿಗಲ್ಲ ಅಂತಂದ್ರೆ ನಿಮ್ ನೀರಾವರಿ ಇರೋದ್ರಿಂದ ಏನಾದ್ರು ವರ್ಷದ ಎಲ್ಲಾ ಕಾಲದಲ್ಲೂ ಹಸಿ ಮೇವು ಏನಾದ್ರು ಬೆಳ್ಕೊಳ್ತೀರ? ಇಲ್ಲ ಸರ್, ಎಲ್ಲಿ ಸಿಗಲ್ಲ, ಹಿಂಗೆ ತೋಟಗಳ ಹತ್ರ ಅಲ್ಲಿ ಇಲ್ಲಿ ಹೋಗಿ ಒಂದ್ ಸ್ವಲ್ಪ ದಿನ ಮೇಂಟೈನ್ ಮಾಡ್ತೀವಿ. ಮತ್ತೆ ಈಗ ಒಂದು ದನ್ನಾಸ್ಪತ್ರೆ ಇದ್ದ ಮೆಕ್ಕೆಜೋಳ ನೆನೆ ಇಟ್ಟು ಅವನ್ನೆಲ್ಲ ಹಾಕಿ ಬೆಳೆಸೋನ್ ಕೊಟ್ಟಿದ್ದಾರೆ, ಅದಕ್ಕೂ ಹಾಲು ಇಂಪ್ರೂವ್ ಆಗುತ್ತೆ, ಆಕಳನ್ನು ಚೆನ್ನಾಗುತ್ತೆ, ಅದು ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಂದ್ರೆ ನಿಮಗೆ ಮಳೆಗಾಲದಲ್ಲಿ ಸಾಕಷ್ಟು ಹಸಿ ಮೇವು ಸಿಗುತ್ತೆ, ಅಂದ್ರೆ ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ಕೊರತೆ ಅಂತ ಹೇಳ್ತೀರಾ? ಬೇಸಿಗೆಯಲ್ಲಿ ಫುಲ್ ಕೊರತೆ ಸರ್, ಅವಾಗ ಅದನ್ನ ಯೂಸ್ ಮಾಡ್ತೀವಿ ಸರ್. ನಾವ್ ಈಗ ಏನ್ ಡಾಕ್ಟರ್ ಇಲೆಕ್ಟ್ರಾನಿಕ್ ಅಂತ ಕೊಟ್ಟಿದ್ದಾರೆ ಅದನ್ನ ನಾವ್ ಈಗ ಒಂದ್ ತಿಂಗಳಿಂದ ಹಾಕಿದ್ವಿ, ಈಗ ಮತ್ತೆ ಹಸಿ ಮೇವು ಸಿಗುತ್ತೆ ಸಿಗ್ತಾ ಅಂತಲ್ಲ ಅದ್ ನಿಲ್ಸಿದೀನಿ, ಈಗ ನಿಲ್ಸಿ ಮತ್ತೆ ಈಗ ಮತ್ತೆ ಹಸಿ ಮೇವು ಕೊಡ್ತಾ ಇದೀವಿ. ಈಗೆಲ್ಲ ಸಾಕಷ್ಟು ಅಂದ್ರೆ ನಿಮಗೆ ಒಂದು ಟೈಮ್ ನಲ್ಲಿ ಹಸಿ ಮೇವು ಸಿಗುತ್ತೆ, ಒಂದ್ ಟೈಮ್ ನಲ್ಲಿ ಸಿಗಲ್ಲ, ಬೇಸಿಗೆಯಲ್ಲಿ ಸಿಗಲ್ಲ ಅಂತಂದ್ರೆ ಹಾಲಿನ ಇಳುವರಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳಿ ಸರ್? ಈಗ ಹಸಿ ಮೇವು ಹಾಕಿ ಇದ್ ಮಾಡಿದ್ರೆ ಈಗ ಹಾಲೆ ನಮಗ್ ಕರೆದ್ರೆ 4 ವರೆ 5 ಲೀಟರ್ ಕರೆಯುತ್ತೆ. ಮಳೆಗಾಲದಲ್ಲಿ ಆಗ್ಲಿ ಈಗ ಬೇಸಿಗೆಲ್ ಒಣ ಹಸಿ ಮೇವು ಕೊಟ್ಟರು ಕೂಡ ಅಷ್ಟು ಕರೆಯುತ್ತೆ. ಅಕಸ್ಮಾತ್ ಬರೀ ಒಣ ಮೇವ ಕೊಟ್ಟು ಫುಡ್ ಸ್ವಲ್ಪ ಕಮ್ಮಿ ಕೊಟ್ರೆ 3 ರಿಂದ 4 ಲೀಟರ್ ಕರೆಯಕ್ಕೂ ಚಾನ್ಸ್ ಇರಲ್ಲ. ಅಂದ್ರೆ ನಾವ್ ಎಷ್ಟರ ಮಟ್ಟಿಗೆ ಅದನ್ನ ಕಾಪಾಡ್ತೀವೋ, ಎಷ್ಟರ ಮಟ್ಟಿಗೆ ಅವ್ರಿಗೆ ಆಹಾರ ಕೊಡ್ತೀವೋ ಅದ್ರ ಮೇಲೆ ನಿಮಗೆ ಆದಾಯ ಬರುತ್ತೆ. ನಾವೆಷ್ಟು ಅದಕ್ಕೆ ಹಿಂಡಿ ಹಸೆ ಮೇವು ಅದಕ್ಕೆ ಎಷ್ಟು ನೀಟ್ ಅನ್ಸ ನೋಡ್ಕೊಂತೀವ ಅಷ್ಟು ಅದರಲ್ಲಿ ನಾವು ಲಾಭ ತಕೋಬಹುದು. ಈಗ ಸಾಕಷ್ಟು ಅಂತಂದ್ರೆ ಈಗ 5 ಹಸು ಸಾಕಾಣಿಕೆ ಮಾಡಿದ್ರ ಅಂದ್ರೆ ಪ್ರತಿನಿತ್ಯ ಅಂತಂದ್ರೆ ಒಂದ್ ಹಸಿನಿಂದ ಎಷ್ಟು ಹಾಲು ನಿಮಗೆ ಸಿಗುತ್ತೆ? ಈಗ 4 ತಿಂಗಳಾಗೈತೆ, ಈಗ ಹಾಲು 5 ಲೀಟರ್ ಸಿಗುತ್ತೆ. ಪ್ರತಿ ಒಂದ್ ಹಸು 5 ಲೀಟರ್ ಹಾಲು ಕೊಡುತ್ತೆ, ಅಂದ್ರೆ ಬೆಳಿಗ್ಗೆ 5 ಲೀಟರ್, ಸಾಯಂಕಾಲ 5 ಲೀಟರ್. ಅಂದ್ರೆ 5 ಹಸಿನಿಂದ ಎಷ್ಟು ಹಾಲು ಸಿಗುತ್ತೆ ನಿಮಗೆ? 5 ಹಸಿ ಅಂದ್ರೆ ಈಗ ಇರವೆ 2 ಸರ್, ಇನ್ನೊಂದ್ 2 ಸಣ್ಣವ್ ಇದಾವೆ. 2 ಇದ್ರೆ ಕ್ಲೀನ್ ಆಗಿ ಮೇವು ಹಾಕಿದ್ರೆ ನಾವು ಒಂದ್ 2 ಇದ್ದ ಸತಿ ರಾಗಿ ಉಳಿತ್ ಸರ್, ರಾಗಿ ಹಾಕಿದ್ವಿ ಒಂದ್ ಸ್ವಲ್ಪ ನೀರ್ ತಗೊಂಡು 12 ರಿಂದ 13 ಲೀಟರ್ 70 ಹಾಕ್ತಿದ್ವಿ 2 ಹಸು ಇದ್ದ ಸೇರಿ. ಈಗ ಸದ್ಯ 2 ಇಲ್ಲ ಸರ್, ನಮ್ಮಲ್ಲಿ ಹಳ್ಳಿಯಲ್ಲಿ ಆಗಲ್ಲ ಸರ್, ಯಾರು ಸಿಟಿ ಒಳಗೆ ತಗೊಂಡು ಮಾರಬೇಕು ಕೆಲಸ ಇರುತ್ತೆ, ಇರೋರೊಬ್ರು ಬೆಳಗ್ಗೆ 7 ಗಂಟೆಗೆ ಬಸ್ ಮೇಂಟೈನ್ ಮಾಡೋದು ಆಗಲ್ಲ ಸರ್, ಹಂಗಾಗಿ 7 ಗಂಟೆಗೆ ಡೇರಿಗೆ ಹಾಕ್ಬಿಡ್ತೀವ, ಅದ್ರಲ್ಲಿ ಅವು ತೊಳೆಯವು ಮೊಸರಿನ ಬಾಟ್ಲಿಗಳು ಹಾಕಕ್ಕವು ಸ್ವಲ್ಪ ರಿಸ್ಕ್ ಆಗೋದ್ರಿಂದ ನಾವು ಹಂಗೆ ಡೇರಿಗೆ ಹಾಕ್ತೀವಿ ಡೈರೆಕ್ಟ್. ಅಂದ್ರೆ ಎಲ್ಲೋ ಒಂದ್ ಕಡೆ ಕೃಷಿಯಲ್ಲಿ ಯಶಸ್ಸು ಪಡಿಬೇಕು ಅಂತಂದ್ರೆ ಮಹಿಳೆಯ ಪಾತ್ರ ಒಳ್ಳೆ ಉತ್ತಮವಾಗಿರ್ಬೇಕು ಅಂತ ಹೇಳ್ತಾರೆ, ಕೃಷಿಯಲ್ಲಿ ಮಹಿಳೆಯ ಪಾತ್ರ ಯಾವ ರೀತಿ ಇರಬೇಕು ಅಂತ ಹೇಳ್ತೀರ ಸರ್? ನಾವು ಮಾಡೋದ್ರಲ್ಲಿ ಅದು ಡಿಪೆಂಡ್ ಆಗುತ್ತೆ ಸರ್, ನಾವು ಶ್ರದ್ಧೆ ವಹಿಸಿ ಮನಸ್ಪೂರಕವಾಗಿ ಮಾಡಿದ್ರೆ ಯಾವ್ದ್ರಲ್ಲಿ ಒಂದ್ರಲ್ಲಿ ಲಾಭ ಸಿಗುತ್ತೆ ಸರ್, ನಾವು ಅದಾಗಲ್ಲ ಅಂತ ಹಿಂಜರಿದ್ರೆ ಯಾವ್ದು ಮಾಡಕ್ ಸಾಧ್ಯ ಇಲ್ಲ. ಫಸ್ಟ್ ಧೈರ್ಯ ಕಾರಣ, ಧೈರ್ಯದಿಂದ ಮುನ್ನುಂಗಿದ್ರೆ ಎಲ್ಲದೂ ಸಾಧನೆ ಮಾಡಬಹುದು ಸರ್. ನಾವು ಅಂದ್ರೆ ಹೊಲದಲ್ಲಿ ಇವತ್ತು ಕೂಲಿ ಕಾರ್ಮಿಕರ ಕೊರತೆ ಆಯ್ತಂದ್ರೆ ಎಲ್ಲದನ್ನ ಕೈಮುಟ್ಟಿ ಮಾಡ್ಬೇಕಂತ ಸರ್, ನಾವು ಕೈಮುಟ್ಟಿ ಮಾಡಿದ್ರೆ ಮಾತ್ರ ನಮಗೆ ಉಳಿತು ಸರ್. ಇವತ್ತು ಕೊಡೋದು ಅವ್ರಿಗೆ 200 ರೂಪಾಯಿ ಕೂಲಿಯಲ್ಲಿ, ನಮಗೆ ಉಳಿದಂತ ಲಾಭ 1 ಎಕರೆಗೆ ಏನ್ ಕರೀಶ್ ಅಂದ್ರೆ 5,000 ಉಳಿಯೋದು ಹೆಚ್ಚಿಗಾಗಿರುತ್ತೆ, ಆದ್ರೆ ಅರ್ಧ ಕೂಲಿನೇ ಕೊಟ್ಟು ಅದು ಏನು ಉಳಿಯಲ್ಲ ಸರ್. ಹಂಗಾಗಿ ನಾವು ಹಸುವಿನ ಟೈಮಲ್ಲಿ ಹಸು ಸಾಕ್ತೀವಿ, ಆಮೇಲೆ ಹೊಲದ ಮನೆ ಕೆಲಸ ಮಾಡಲ್ಲಿ ಹೊಲದ ಮನೆ ಕೆಲಸ ಮಾಡ್ತೀವಿ. ಅಂದ್ರೆ ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದಕ್ಕೆಲ್ಲ ನಿಮಗೆ ಪ್ರತಿ ತಿಂಗಳ ಆದಾಯ ಬರೋದ್ರಿಂದ ಸಾಕಷ್ಟು ಅನುಕೂಲ ಆಗ್ತದೆ ಅಂದ್ರೆ ತಪ್ಪಾಗ್ಲಾರ. ನಮ್ಮ ಹಸುವಿನಿಂದ ನಮಗೆ ಹೇಳಕ್ಕ ಅಂದ್ರೆ ನಾವ್ ಈ ಮಟ್ಟಕ್ಕೆ ಆಗ್ಬೇಕು, ನಮ್ ಇನ್ನೊಂದ್ ಕಡೆ ನಾವೇನಾದ್ರೂ ಪಡಿಬೇಕು, ನಾನು ಇವತ್ತು ಧೈರ್ಯ ಮಾಡ್ಬೇಕಂದ್ರೆ ನಾನು 2 ಹಸು ನಂಬಿಕೆಯಿಂದ ನಾನು ಮಾಡ್ತಿರೋದು. ಅಂದ್ರೆ ಒಂದ್ ಕಡೆ ಎಲ್ಲ ನೀವು ಹಸು ಸಾಕಾಣಿಕೆ ಮಾಡೋದ್ರಿಂದ ಆರ್ಥಿಕವಾಗಿ ಏನಾದ್ರೂ ಬದಲಾವಣೆ ಕಂಡಿದ್ರ? ಹ್ಮ್ ಸರ್, ಬದಲಾವಣೆ ಕಂಡಿದೆ. ಈಗ ಹಣ ಉಳಿತಾಯ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ನೀವು? ಅದು ಮಂತೆನ್ಕಿಷ್ಟು ಇದಕ್ಕಿಷ್ಟು ಅಂತ ಮಾಡಿ ಅದರಲ್ಲಿ ಎಲ್ಲ ನಮ್ದು ಮಂತೆನ ತೆಗೆದು ನಮ್ಮನೆ ಖರ್ಚು, ನಮ್ಮನೆ ಖರ್ಚು, ನನ್ನ ಮಗನ ಖರ್ಚು ತೆಗೆದು ಉಳಿದಂತದ ನಾವೇನಾರು ಒಂದು ಸಾಲ ಮಾಡ್ಕೊಂಡ್ರೆ ಸಾಲ ಕಟ್ಟೋದು, ಇಲ್ಲಾಂದ್ರೆ ಯಾವ್ದಕ್ಕಾರ ಉಪಯೋಗ ಇದ್ರೆ ಉಪಯೋಗ ಸಂಘಗಳು ಮಾಡ್ಕೊಂಡ್ರಿ ಸರ್, ಸಂಘಕ್ಕೆ ನಾವು ಮೇಂಟೈನ್ ಮಾಡ್ತೀವಿ. ಈಗ ಸಂಘ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರ, ಏನು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಕ್ಕೆ ಏನಾದ್ರು ನೀವು ಸೇರ್ಕೊಂಡಿದ್ರಿ? ಹ್ಮ್ ಸರ್, ಅದರಲ್ಲಿ ಸೇರಿದೀನಿ, ಧರ್ಮಸ್ಥಳ ಸಂಘದಲ್ಲಿ ಸೇರಿದೀನಿ ಸರ್. 1.5 ಲಕ್ಷ ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಂಡಿದ್ದೀನಿ, ಆ ಹಾಲಿಂದು ನಮ್ಮ ಮನೆಯ ದುಡಿದದ್ದು ಅವ ಎರಡು ಸೇರಿ ಈಗ 2 ಲಕ್ಷ ಸಾಲ ಅದಕ್ಕೆ ಸಾಧ್ಯ ಆಗಿದೆ. ಈಗ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ನೀವು ಒಬ್ಬ ಸದಸ್ಯರಾಗಿ ಅದರಿಂದ ಸಾಲ ತೆಗೆದುಕೊಂಡು ಅಂದ್ರೆ ಯಾವಕ್ಕೆ ಉಪಯೋಗ ಮಾಡಿಕೊಂಡಿದ್ದೀರಾ? ಸರ್, ನಮ್ದು ಹೊರಗಡೆಯಲ್ಲಿ ಸ್ತ್ರೀ ಶಕ್ತಿ ಸಂಘದಲ್ಲಿ ತಗೊಂಡ್ರು ಕೂಡ ಹೊರಗಡೆ ಟ್ಯಾಕ್ರಿ ಕಂತಿಗಾಗ್ಲಿ ಟ್ಯಾಕ್ರಿಯಲ್ಲಿ ಮಾಡಿದಂತ ಸಾಲನ ಅದ್ರಲ್ಲಿ ತಗೊಂಡು ಅವರದು ಇದು ತಿಂಗಳ ಮೂಲಕ ನಾನು ಇಲ್ಲಿ ಬಗೆಹರಿಸ್ಕೊಂತ ಇದ್ದೀನಿ. ಯಾಕಂದ್ರೆ ಹಾಲಲ್ಲಿ ದುಂಡಿಗಿಕ್ಕಿ ಅವ್ರಿಗೆ ಕೊಡೋದ್ರಲ್ಲಿ 50,000 ದುಂಡಿಗಿಕ್ ಕೊಡೋದಾಗಲ್ಲ ಸರ್. 50,000 ಲಕ್ಷಗಟ್ಟಲೆ ನಾನು ಸಾಲ ತಗೊಂಡು ತಿಂಗಳ ತಿಂಗಳ ಇಷ್ಟಂತ ಅಮೌಂಟ್ ಮಾಡ್ಕೊಂಡು 2,000-3,000 ತಿಂಗಳ ಕಟ್ತಾ ಇದ್ದೀವಿ ಸರ್. ನಾವು ಒಂದ್ ಕಡೆ ಹೇಳ್ಬೇಕಪ್ಪ ಅಂತಂದ್ರೆ ಇಂತಹ ಒಂದು ಹಿಂದುಳಿದಂತ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯಾದಂತಹ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ಇರೋದ್ರಿಂದ ಅಂದ್ರೆ ರೈತ ಮಹಿಳೆಯರ ಒಂದು ಆರ್ಥಿಕ ಮಟ್ಟವನ್ನ ಬದಲಾವಣೆ ಮಾಡಬಹುದು ಅಂತ ಹೇಳ್ಬೋದು ಸರ್. ಮಾಡ್ಬೋದು ಸರ್. ಯಾವ್ದೇ ಒಂದು ಊರಲ್ಲಿ ಈಗ 2 ಲಕ್ಷ ತಗೊಂಡಾಗ ಅವ್ರಿಗೆ ಬಡ್ಡಿ 2 ಲಕ್ಷ ದುಡ್ಡು ಕಟ್ಟಿಸಿದಾಗ 1 ಲಕ್ಷ 1 ಲಕ್ಷ ರೂಪಾಯಿ ಬಡ್ಡಿ ಯಾರು ಕಟ್ಸ್ಕೊನಲ್ಲ ಸರ್. ಆದ್ರೆ ಇಲ್ಲಿ 500 ಇರ್ಲಿ ಕಟ್ಸ್ಕೊಂತಾರೆ ಸಂಘಕ್ಕೆ, 1,000 ಇರ್ಲಿ ಕಟ್ಸ್ಕೊಂತಾರೆ. ಹಾಗಾಗಿ ರೈತರಿಗೆ ಆಗ್ಲಿ ಮಹಿಳೆಯರಿಗೆ ಆಗ್ಲಿ ಉಳಿತಾಯ ಆಗಿದೆ. ಮಾತ್ರ ಮಹಿಳೆಯರು ಸೀರ ನಾವು ಒಂದು ಏನೋ ನಮ್ಮ ಮನೆಯವರಿಗೆ ಹೆಲ್ಪ್ ಆಗ್ತೀವಿ, ನಾವು ದುಡ್ಡು ಎಲ್ಲ ಒಂದ್ ಕಡೆ ತಂದು ಕೊಡ್ತೀವಿ ಅನ್ನೋ ಒಂದು ಖುಷಿನೂ ಇರುತ್ತೆ, ಸಾಲನೂ ಸಿಗುತ್ತೆ, ನಮ್ಮ ಮನೆಯವರು ಹೋಗ್ರ ಆಗ್ತಾರೆ, ನಮ್ಮ ಅಂತ್ಯನೂ ಸಲೀಸಾಗುತ್ತೆ ಸರ್. ಈಗ ಕವಿತಾ ಅವರೇ, ಈಗ ಈ ಒಂದು ಕೃಷಿಯಲ್ಲಿ ನೀವು ಹೈನುಗಾರಿಕೆಗೆ ಹೆಚ್ಚೊಂದು ಆಸಕ್ತಿ ಕೊಟ್ಟಿದ್ವಿ ಅಂತ ಹೇಳಿದ್ರಲ್ಲ, ಇದ್ರ ಜೊತೆಗೆ ನೀವು ಅಂದ್ರೆ ಈ ಒಂದು ತರಕಾರಿ ಬೆಳೆಗಳನ್ನ, ಸೊಪ್ಪು, ಇದ್ರ ಜೊತೆಗೆ ಹೂವಿನ ಬೆಳೆಗಳನ್ನ ಬೆಳಿಬೇಕಂತ ಯಾಕೆ ನೀವು ನಿಮ್ಮ ಮನೆಯವರಿಗೆ ಸಲಹೆ ಕೊಡಬಾರ್ದು? ಸಲಹೆ ಇದೆ ಸರ್, ನಾವು ಸಲಹೆ ಮಾಡಿಕೊಂಡು ಬೆಳಿಬಹುದು, ತೋಟ ಮಾಡ್ಬೇಕಂತ ತುಂಬಾನೇ ಆಸೆ ಇಟ್ಕೊಂಡಿವಿ. ಆದ್ರೆ ಎಲ್ಲಿ 7-8 ಬೋರ್ ಹಾಕ್ಸಿದ್ರೆ ನೀರ್ ಸಿಕ್ಕಿಲ್ಲ, ಇದೊಂದು ವರ್ಷದೊಳಗೆ ಬೋರ್ ಹಾಕ್ಸ್ಕೇಬೇಕಂತಿದೀವಿ. ಹಾಗಾಗಿ ನೀರ್ ಬಿದ್ರೆ ತರಕಾರಿ ಸೊಪ್ಪು, ನಾವೆಂದು ತರಕಾರಿ ಇವತ್ತು ಕೊಂಡರಲ್ಲ, ಈಗ 2 ವರ್ಷ ಕೊಡ್ತಾ ಇದೀವಿ, ಮನೆಗಾಗ್ಲೇ ಹಚ್ಕಂತಿದೀವಿ. ನಾವು ಹೊಲದಲ್ಲಿ ಸೊಪ್ಪು, ಎರೆ ಹೊಲದಲ್ಲಿ ಎಲ್ಲ ತಗೊಂಡು ಪಕ್ಕ ಪಕ್ಕದವರಿಗೆಲ್ಲ ಸಲಿವಿ ನಾವು ತಿಂದು ಮಾಡ್ತಿದ್ವಿ. ಆದ್ರೆ ಅದೃಶ್ಯ ನೀರಿಲ್ಲಕ್ಕೋಸ್ಕರ ನಾವೇನು ಅದಕ್ಕಿನ ಹಚ್ಚಿ ಎಂದಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಅಲ್ಪ ಸ್ವಲ್ಪ ಈ ಸುಗಂಧ ರಾಜ ಆಗಿರ್ಬೋದು, ಈ ಸೇವಂತಿ ಹೂವು ಆಗಿರ್ಬೋದು, ಇಂಥ ಒಂದ್ ಬೆಳಕಂದ್ರೆ ಅಂದ್ರೆ ಪ್ರತಿನಿತ್ಯ ನಾವು ಆದಾಯ ಕಾಣಬಹುದು ಅಂತ ಹೇಳ್ಬೋದು. ಕಾಣ್ಬೋದು ಸರ್, ಆದ್ರೆ ನೀರ್ ಇದ್ರೆ ಮಾಡ್ಬೋದು ಸರ್, ತಪ್ಪೆ ಆಗಲಾರ್ದು. ಹೂವು ಹಾಕಿರೋರು ಬಹಳ ಚೆನ್ನಾಗಿದ್ದಾರೆ, ಹೂ ಅದ್ರಲ್ಲಿ ಚೆನ್ನಾಗಿದೆ ಲಾಭ ಹೂವಿನ ಎಲೆಯೋ. ಆದ್ರೆ ನೀರಿದ್ದು ಹತ್ರ ಹೊಲ ಇದ್ದು ಸಿಟಿ ಹತ್ರ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಈಗ ನೀವು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ಸದಸ್ಯರಾಗಿದ್ರಲ್ಲ, ಅಂದ್ರೆ ನಿಮ್ಮ ಸಂಘದ ವತಿಯಿಂದ ಬೇರೆ ಕಡೆ ಅಂದ್ರೆ ಕೃಷಿ ಪ್ರವಾಸಗಳು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ, ಅಂತ ಒಂದು ಕೃಷಿ ಪ್ರವಾಸಕ್ಕೆ ಏನಾದ್ರು ಹೋಗಿದ್ರ ನೀವು? ಸರ್, ಸ್ಕೀಮ್ ಇತ್ತು ಸರ್, ಅದು ಕರೆದಿದ್ರು, ಸಮಸ್ಯೆ ಇರೋದ್ರಿಂದ ನಾವು ಹಂಗಾಗಿ ಹೋಗಕ್ ಆಗ್ಲಿಲ್ಲ, ನಮ್ ಬದ್ಲಿ ನಮ್ಮ ಸಂಘದರೆಲ್ಲ ಹೋಗಿ ಬಂದ್ರು. ಒಟ್ಟಾರೆ ಈ ಮುಂದಿನ ದಿನಗಳಲ್ಲಿ ಈ ಒಂದು ಕೃಷಿ ಬದುಕಿನಲ್ಲಿ ಅಂದ್ರೆ ಏನೇನ್ ಬದಲಾವಣೆ ಮಾಡ್ಕೊಳ್ಬೇಕು ಅಂತೇಳಿ ನಿಮ್ಮ ಒಂದು ನಿರೀಕ್ಷೆ ಇದೆ? ಸರ್, ನೀರೊಂದು ಸಿಕ್ಕರೆ ನಾವು ತೋಟ ಮಾಡ್ಬೇಕಂತ ಬಹಳ ಆಸೆ ಇದೆ. ತೋಟ ಅಂತಂದ್ರೆ ಅಡಿಕೆ ತೋಟ ಮಾಡ್ಬೇಕು. ಅದ್ರ ಮೇಲತ್ವಾಗಿ ಏನಾದ್ರ ಸ್ಕೀಮ್ ಬಂದ್ರೆ ಈ ತರ ಹೂವು ಅದನ್ನು ಹತ್ರ ಹೊಲ ತರಕಾರಿ ಏನ್ ಬೇಕಾದ್ರೂ ಮಾಡೋ ಒಂದು ಆಸೆ ಇದೆ ಸರ್, ನೀರೊಂದು ಸಿಗಲಿ ಅಂತ ನಾನು ಹಾರಿಸ್ತಾ ಇದ್ದೀನಿ. ಒಳ್ಳೇದು ರತ್ನಮ್ಮ ಹಾಗೂ ಕವಿತಾ ಅವರೇ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಹಂಚಿಕೊಂಡಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್.